ತಸ್ಯ ಲೋಕೇ ಛಾಯಾತಪೌ ಬ್ರಹ್ಮ ವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರಿನಾಚಿಕೇತಾಃ ಎಂಬತ್ನಾಲ್ಕನೇ ಭಾಷ್ಯ ಆಗಿದೆ. ಓದಿದಷ್ಟು ಋತಂ ಪಿಬಂತೌ ಇತಿ ಅಸ್ಯ ವಲ್ಯಾಃ ಸಂಬಂಧಃ ವಿದ್ಯಾ ಅವಿದ್ಯೆ ನಾನಾ ವಿರುದ್ಧ ಫಲೇ ಇತಿ ಉಪನ್ಯಸ್ತೆ ನ ತು ಸಫಲೇ ತೇ ಯಥಾವತ್ ನಿರ್ಣಯಿತೆ ತನ್ನಿರ್ಣಯಾರ್ಥ ರಥರೂಪ ಕಲ್ಪನಾ ತಥಾಚ ಪ್ರತಿಪತ್ತಿ ಸೌಕರ್ಯ ಏವಂಚ ಪ್ರಾಪ್ತೃ ಪ್ರಾಪ್ಯ ಗಂತೃ ಗಂತವ್ಯ ವಿವೇಕಾರ್ಥಂ ರಥರೂಪಕ ದ್ವಾರೌ ದ್ವೌ ಆತ್ಮಾನೌ ಉಪನ್ಯಸ್ಯೇತಿ. ಒಂದೇ ಕಡೆಗೆ ಎರಡು ಆತ್ಮನ ವಿಚಾರವನ್ನು ಇಲ್ಲಿ ತೋರಿಸಿದಂಗೆ ಅನಿಸ್ತಾ ಇದೆ. ಒಂದೇ ಸಮಯದಲ್ಲಿ ಒಂದೇ ಸ್ಥಾನದಲ್ಲಿ ಎರಡು ಆತ್ಮ, ಅದನ್ನು ಒಂದು ರಥದ ರೂಪಕ ದ್ವಾರದಿಂದ ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಯಾವುದಂದ್ರೆ ಪ್ರಾಪ್ತೃ ಪ್ರಾಪ್ಯ ಪ್ರಾಪ್ಯ ಪ್ರಾಪ್ತೃ ಪ್ರಾಪ್ಯ ಪಡ್ಕೋಬೇಕಾದದ್ದು ಪಡೆಯುವವರು. ಪಡ್ಕೋಬೇಕಾದದ್ದು ಆತ್ಮ, ಪಡೆಯುವವನು ಯಾರು? ಇದು ಬಾರಿ ಚಂದ. ಅನಾತ್ಮಕ್ಕೆ ಆತ್ಮನನ್ನು ಪಡೆಯುವ ಸಾಧ್ಯತೆ ಇಲ್ಲ, ಆತ್ಮನಿಗೆ ಆತ್ಮ ಪಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಆತ್ಮನಿಗೆ ಆತ್ಮ ಪಡ್ಕೊಳ್ಳುವ ಅವಶ್ಯಕತೆ ಇಲ್ಲ, ಏಕೆಂದರೆ ಆತ್ಮನೇ ಇರುವಾಗ ಆತ್ಮ ಪಡ್ಕೋಬೇಕಾಗಿ ಕಣ್ಣು ಕಣ್ಣನ್ನೇ ಪಡೆದಂತೆ, ಕಿವಿಯು ಕಿವಿಯನ್ನೇ ಪಡೆದಂತೆ ಆತ್ಮನು ಆತ್ಮನನ್ನೇ ಪಡೆಯುವ ಸಾಧ್ಯತೆ ಇಲ್ಲ. ಅನಾತ್ಮ ಆತ್ಮನನ್ನು ಪಡ್ಕೋಬಹುದಾ? ಅನಾತ್ಮ ಅಂದ್ರೆ ಜಡ, ಜಡಕ್ಕೆ ಆತ್ಮನನ್ನು ಪಡ್ಕೊಳ್ಳುವ ಸಾಧ್ಯತೆಗಳು. ಹಾಗೆ ಆತ್ಮ ಯಾರೇ ಪಡ್ಕೋಬೇಕಾಗಿದೆ? ಪಡ್ಕೊಳ್ಳೋನು ಆತ್ಮನೇ, ಪಡ್ಕೋಬೇಕಾದ್ದು ಆತ್ಮನೇ. ಗಂತೃ ಗಂತವ್ಯ ಇನ್ನೊಂದು ಉದಾಹರಣೆ ಮತ್ತೊಂದು ತೋರಿಸ್ತಾರೆ. ಗಂತೃ ಹೋಗುವವನು ಎಲ್ಲಿಗೆ ಹೋಗ್ತಾನೆ? ಗಂತವ್ಯ ಗಂತೃ ಗಂತವ್ಯ ಹೋಗುವವನು ಮತ್ತು ಹೋಗಬೇಕಾದ ಸ್ಥಾನ. ಗಂತವ್ಯ ಗಂತವ್ಯ ಅಂದರೆ ಹೋಗಿ ಸೇರಬೇಕಾದ ಸ್ಥಾನ. ಗಂತೃ ಅಂದರೆ ಹೋಗುವವ. ಹೋಗುವವನಿಗೆ ಹೋಗಬೇಕಾದ ಸ್ಥಾನ ಯಾವುದು? ತಾನೇ ಅಂತಲ್ಲ. ಸೊ ಇವು ಎರಡನ್ನು ವಿವೇಕದಿಂದ ಮಾತ್ರ ನಾವು ಇದರ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯವೇ ವಿನಃ, ಹೇ ಹೋಗ್ರಿ ಅಂದರೆ ಹೋಗುವವನ ಕಡೆಗೆ ಹೋಗಿರಿ. ಹುಬ್ಬಳ್ಳಿಗೆ ಹೋಗಿರಿ, ಬ್ಯಾಂಕ್ಗೆ ಹೋಗಿರಿ, ಅಲ್ಲ, ಹೋಗುವವನ ಕಡೆಗೆ ಹೋಗಪ್ಪ ನೀನು. ಅದು ವಿವೇಕದಿಂದ ಹೇಳಿದರು. ಸೊ ಗಂತೃ ಗಂತವ್ಯ ವಿವೇಕ ಅರ್ಥಂ, ಆ ವಿವೇಕವನ್ನು ಉಂಟು ಮಾಡುವ ಒಂದು ಉದಾಹರಣೆ. ಏನು ಉದಾಹರಣೆ? ರಥ ರೂಪಕ ದ್ವಾರವು. ರಥ ಒಂದು ಒಂದು ರಥದ ಕಲ್ಪನಾ. ಆ ಮೂಲಕವಾಗಿ ಬಹು ಆತ್ಮಾನ ಉಪನ್ಯಸ್ಯತೆ, ಎರಡೂ ಆತ್ಮಗಳ ವಿಚಾರದಲ್ಲಿ ಜಿಜ್ಞಾಸವನ್ನು ಮಾಡಲಾಗ್ತದೆ. ಆ ಮೂಲಕವಾಗಿ ವಿದ್ಯಾ ಮತ್ತು ಅವಿದ್ಯೆಯ ನಾನಾ ವಿರುದ್ಧ ಫಲಗಳೇನಿದೆಯೋ, ಈ ಮುಂಚಿತವಾಗಿ ಉಪನ್ಯಾಸ ಮಾಡಲಾಗಿದೆಯೋ, ಅವುಗಳ ಬಗ್ಗೆ ನಿರ್ಣಯ ತೆಗೆದುಕೊಂಡಿದ್ದಿಲ್ಲ, ವಿಷಯವನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ವಿದ್ಯಾ ಅವಿದ್ಯಾ, ವಿದ್ಯೆಯ ಫಲವೇ ಬೇರೆ, ಅವಿದ್ಯೆಯ ಫಲವೇ ಬೇರೆ. ಆ ಫಲಗಳು ಏನೇನು ನಾವು ನಿರ್ಣಯ ಮಾಡಿದ್ದಿಲ್ಲ. ಈಗ ನಿರ್ಣಯ ಮಾಡೋದಕ್ಕಾಗಿ ಈ ಒಂದು ಉದಾಹರಣೆ, ರಥದ ಒಂದು ಕಲ್ಪನಾ, ರಥದ ಒಂದು ಕಲ್ಪನಾ. ಆ ರಥ ಕಲ್ಪನಾ ಮೂಲಕವಾಗಿ ನಮಗೆ ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಈ ಶ್ಲೋಕದಿಂದ ಪ್ರಾರಂಭ ಮಾಡಿ ಹೇಳ್ತಾರೆ. ಋತಂ ಪಿಬಂತವು ಸುಕೃತಸ್ಯ ಲೋಕೀ ಗುಹಾಂ ಪ್ರವಿಷ್ಟವು ಪರಮೇ ಪರಾರ್ಧೆ ಛಾಯಾ ತಪೌ ಬ್ರಹ್ಮವಿಧ ವದಂತಿ. ಪಂಚ ಅಗ್ನಯ ಈಚ ತ್ರಿನಾಚಿಕೇತ. ಲೋಕೆ, ಈ ಜಗತ್ತಿನಲ್ಲಿ, ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಗುಹಾಂ ಪ್ರವಿಷ್ಟೌ, ಪರಮೇ ಪರಾರ್ಧೆ ಅತ್ಯಂತ ಪರಮೆ ಹೆಚ್ಚಿನ ಮಟ್ಟದ, ಅಲ್ಲಿ ಅಂದರೆ ಹೆಚ್ಚಿನ ಮಟ್ಟ ಅಂದರೆ ನಾನು ಈ ಪೂರ್ವದಲ್ಲಿ ಉಪನ್ಯಾಸ ಹೇಳಿದ್ದೀನಿ, ಹೆಚ್ಚಿನ ಮಟ್ಟವನ್ನು ಸೂಕ್ಷ್ಮ ಮಟ್ಟದಲ್ಲಿ ಅಳೆಯುತ್ತದೆ. ಯಾವುದು ಸ್ಥೂಲವಾಗಿದೆಯೋ ಅದು ಕೆಳಮಟ್ಟದಲ್ಲಿರುತ್ತದೆ, ಯಾವುದು ಸೂಕ್ಷ್ಮವಾಗಿದೆಯೋ ಅದು ಮೇಲ್ಮಟ್ಟ ಮೇಲ್ಮಟ್ಟ ಮೇಲ್ಮಟ್ಟದಲ್ಲಿ ಇರುತ್ತೆ. ಯಾವುದು ಸ್ಥೂಲವಾಗಿದೆಯೋ ಅದು ಸೀಮಿತವಾಗಿರುತ್ತೆ, ಯಾವುದು ಸೂಕ್ಷ್ಮವಾಗಿದೆಯೋ ಅದು ವಿಶಾಲವಾಗಿದೆ. ಒಂದು ಲೋಟ ನೀರು ಅಂದರೆ ಅದು ಒಂದು ಲೋಟ ನೀರು ಮಾತ್ರ, ಅದೊಂದು ತಂಬಿಗೆ ಅಲ್ಲ, ಅದು ಕೊಡ ಅಲ್ಲ, ಅದು ಬಿಂದಿಗೆ ಅಲ್ಲ, ಒಂದು ಲೋಟ ನೀರು ಅಂದರೆ ಒಂದು ಲೋಟ ನೀರು ಮಾತ್ರ, ಅಷ್ಟೇ ಜಾಗ ಸಾಕದು. ಅದೇ ನೀರನ್ನು ನಾವು ಕಾಸಿ ಆವೆ ಮಾಡಿದ್ದಾದರೆ, ಉಗಿಯನ್ನು ಮಾಡಿದ್ದಾದರೆ ಉಗಿಗೆ ಎಷ್ಟು ಜಾಗ ಬೇಕಾಗ್ತದೆ, ಎಷ್ಟು ಜಾಗ ಅದು ಆಕ್ಯುಪೈ ಮಾಡ್ತದೆ, ಈ ಕೋಣೆ ಪೂರ್ತಿ ಆಗ್ತದೆ. ಯಾಕೆ ಇಷ್ಟೇ ಇಷ್ಟಲ್ಲ ಇಷ್ಟೆಲ್ಲ ಹೆಂಗಾಯ್ತದೆ? ಈಗ ಸೂಕ್ಷ್ಮ ರೂಪದಲ್ಲಿ ಹಾಗೆ ಪರಮೇ ಪರಾರ್ಧೆ, ಪರಮೇ ಹೆಚ್ಚಿನ, ಪರಾರ್ಧ ಪರಾರ್ಧ ಅಂದರೆ ಹೆಚ್ಚಿನ ಹೆಚ್ಚಿನದರಲ್ಲಿ ಅರ್ಧ, ಹೆಚ್ಚಿನ ಹೆಚ್ಚಿನದರಲ್ಲಿ ಅರ್ಧ ಸ್ಥಾನವನ್ನು ವ್ಯಾಪಿಸಿಕೊಂಡಿದೆಯಲ್ಲವೋ ಅದನ್ನು ಗುಹಾ ಅಂತ ಕರೀತಾರೆ. ಗುಹಾಂ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಗುಹಾಂ ಪ್ರವಿಷ್ಟೌ. ಎಲ್ಲಿ? ಈ ಲೋಕದಲ್ಲಿ. ಎಲ್ಲ ಬಿಟ್ಬಿಟ್ಟು ಈ ಲೋಕಕ್ಕೆ ಯಾಕೆ ಬಂದರು? ಸುಕೃತಸ್ಯ, ಅವರವರು ಮಾಡಿದ ಸುಕೃತ ಪ್ರಾರಬ್ಧಗಳಿಗೆ ತಕ್ಕಂತೆ ಈ ಲೋಕದಲ್ಲಿ, ಈ ಮರ್ತ್ಯ ಲೋಕದಲ್ಲಿ, ಈ ಮನುಷ್ಯ ಕುಲದಲ್ಲಿ ಅತ್ಯಂತ ಹೆಚ್ಚಿನ ಗುಹೆಯ ಒಳಗಿನ ಅರ್ಧ ಭಾಗದಲ್ಲಿ ಪ್ರವಿಷ್ಠವು, ಪರಮೇ ಪರಾರ್ಧೆ ಗುಹಾಂ ಪ್ರವಿಷ್ಠವು ಅನ್ವಯ ನೋಡ್ಕೊಂಡ್ರ ಲೋಕಿ ಎಂತ ಲೋಕ ಸುಕೃತಸ್ಯ ಲೋಕಿ ಯಾರು ಪ್ರವೇಶವಾಗಿದ್ದಾರೆ ಋತಂ ಪಿಬಂತವು ಪುಣ್ಯವಶಾತ್ ಪುಣ್ಯವನ್ನು ಪಾನ ಮಾಡುವವರಿಗೆ ಋತಂ ಪಿಬಂತವು ಅಂತಿರುತ್ತೆ ಪುಣ್ಯವನ್ನು ಪಾನ ಮಾಡ್ತಾರೆ ಅಂದ್ರೇನು ಪುಣ್ಯವಶ ಪುಣ್ಯಗಳ ರಾಶಿಯಿಂದಾಗಿ ಈ ಮನುಕುಲದಲ್ಲಿ ಪ್ರವೇಶವಾಗಿದ್ದಾರೆ ಎಲ್ಲಿ ಪ್ರವೇಶವಾಗಿದ್ದಾರೆ ಪರಮೇ ಪರಾರ್ಧೆ ಗುಹಾಂ ಪ್ರವಿಷ್ಟು ಹೆಚ್ಚಿನ ಹೆಚ್ಚಿನ ಗುಹೆಯ ಒಳಗೆ ಅಂದರೆ ಸೂಕ್ಷ್ಮದ ಅತಿ ಸೂಕ್ಷ್ಮದೊಳಗೆ ಅತಿಸೂಕ್ಷ್ಮವಾಗಿ ಪ್ರವೇಶಗೊಂಡಿದ್ದಾರೆ ಓ ಹೇಗಿದ್ದಾರೆ ಅವರಿಬ್ರು ಅವರಿಬ್ರು ಹೇಗಿದ್ದಾರೆ ಗೊತ್ತಾ ಛಾಯಾ ತಪವು ಛಾಯಾ ತಪವು ನೆರಳು ಬಿಸಿಲು ಇಬ್ಬರಿದ್ದಾರೆ ನೆರಳು ಬಿಸಿಲು ನೆರಳಲ್ಲಿದ್ದ ನೆರಳಿನಂತಿದ್ದವ ಜೀವಾತ್ಮ ಬಿಸಿಲಿನಲ್ಲಿದ್ದವ ಪರಮಾತ್ಮ ನೆರಳಂತೆ ಇರುವವನು ಜೀವಾತ್ಮ ಬಿಸಿಲಿನಂತೆ ಇರುವವನು ಪರಮಾತ್ಮ ಇಬ್ಬರು ಒಂದೇ ಗುಹೆಯಲ್ಲಿ ಪ್ರವೇಶವಾಗಿದ್ದಾರೆ ಆ ಒಂದು ಗುಹೆಯಲ್ಲಿ ಪರಾರ್ಧ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಒಂದು ಗುಹೆಯೊಳಗೆ ಇವನಿಬ್ಬರು ಪ್ರವೇಶವಾಗಿದ್ದಾರೆ ಯಾಕ್ರಿ ಪ್ರವೇಶ ಆದರು ಸುಕೃತಸ್ಯ ಅವರವರು ಮಾಡಿದ ಸುಕೃತಗಳಿಗೆ ತಕ್ಕಂತೆ ಪುಣ್ಯಗಳಿಗೆ ತಕ್ಕಂತೆ ಅಂದ್ರೇನೋ ಚಪ್ಪಗಳೆಲ್ಲ ಹಾಳು ಮಾಡಿಕೊಳ್ಳಬೇಡಿ ಮಾನವ ಜನ್ಮ ಅತಿ ದೊಡ್ಡದು ಪುಣ್ಯವಶಾತ್ ನಮಗೆ ಈ ಶರೀರ ಪ್ರಾಪ್ತಿ ಆಗ್ತದೆ ಆ ಪುಣ್ಯಗಳ ರಾಶಿಯನ್ನು ನಾವು ಹೊಂದಿದ್ರೆ ಮಾತ್ರ ಈ ಶರೀರ ಸಿಗ್ತೀವಿ ಅಂತ ಹೋದ್ರೆ ಕೆಸರು ಬಿಡೋದೇ ಸೊಳ್ಳೆ ಹೊರಗೆ ಬಿಡೋದೆ ಯಾಕೆ ನಾವು ಸೊಳ್ಳೆ ಆಗಿ ಹುಟ್ಟಲಿಲ್ಲ ಯಾಕೆ ಜಿರಲಿ ಆಗಿ ಹುಟ್ಟಲಿಲ್ಲ ಸುಕೃತಸ್ಯ ಲೋಕಿ ಯಾವ ಲೋಕ ಸುಕೃತ ಲೋಕ ಸುಕೃತ ಮಾಡಿದವರು ಸುಕೃತ ಲೋಕದಲ್ಲಿ ಸುಕೃತ ಶರೀರವನ್ನು ಪಡೆದು ಹುಟ್ಟುತ್ತಾರೆ ಆ ಶರೀರದಲ್ಲಿ ಹೆಚ್ಚಿನ ಅರ್ಧ ಭಾಗದ ಒಳಗೆ ಇಬ್ಬರು ಸೇರಿಕೊಂಡಿದ್ದಾರೆ ಅವರಿಬ್ಬರು ಯಾರವರು ನೆರಳು ಛಾಯಾ ತಪವು ಅಂತ ಎಲ್ಲಿ ಹೇಳ್ಯಾರೆ ಪಂಚಾಗ್ನಯ ಋಷಿಗಳು ತಪಸ್ವಿಗಳು ಯಾರು ಪಂಚಯಜ್ಞಗಳನ್ನು ಮಾಡಿದ್ದಾರೋ ಚ ಮತ್ತು ತ್ರಿನಾಚಿಕೇತಾ ಅದೇ ನಾಚಿಕೇತ ಏನದು ಕೇಳಬೇಡ ನಚಿಕೇತನ ಹೆಸರನ್ನು ಇಡಲ್ಪಟ್ಟಂತಹ ನಚಿಕೇತನ ಹೆಸರಿಂದ ಪ್ರಸಿದ್ಧವಾದಂತಹ ಒಂದು ಅಗ್ನಿ ಕಾರ್ಯ ಅದರ ಹೆಸರು ಏನು ನಾಚಿಕೇತಾಗ್ನಿ ನಾಚಿಕೇತಾಗ್ನಿ ಈ ನಾಚಿಕೇತ ಮೂರು ಸಲ ಯಾರು ಈ ನಾಚಿಕೇತಾಗ್ನಿಯನ್ನು ಮಾಡಿದ್ದಾರೋ ಅವರಿಗೇನಂತ ಕರೀತಾರೆ ತ್ರಿನಾಚಿಕೇತ ತ್ರಿನಾಚಿಕೇತ ಮತ್ತೆ ಪಂಚ ಅಗ್ನೇಯ ಮತ್ತೊಂದು ಅರ್ಥ ಕೊಡ್ತಾರೆ ಪಂಚಾಗ್ನೇಯ ಪ್ರತಿನಿತ್ಯವೂ ಐದು ಅಗ್ನಿ ಕಾರ್ಯಗಳನ್ನು ಮಾಡಬೇಕು ಅಂತ ಇದೆ ಪ್ರತಿನಿತ್ಯವು ಭೂತಯಜ್ಞ ದೇವಯಜ್ಞ ಪಿತೃಯಜ್ಞ ಇನ್ನೊಂದು ಎರಡಿವೆ ಈ ಐದು ಯಜ್ಞಗಳನ್ನು ಯಾರು ಮಾಡಿದ್ದಾರೋ ಅಂದರೆ ತಪಸ್ಸುಗಳು ಋಷಿಗಳು ನಮ್ಮ ಪೂರ್ವಜರು ಅವರು ಈ ಮಾತನ್ನು ಹೇಳಿದ್ದಾರಪ್ಪ ಏನೋ ಪರಾರ್ಥೇ ಗುಹಾಂ ಪ್ರವಿಷ್ಟು. ಅವನಲ್ಲಿ ಮಾತು ಹೇಳಿದ್ದಾರೆ. ಮತ್ತು ಮತ್ತೆ ಯಾರು ಹೇಳಿದ್ದಾರೆ, ಮತ್ತು ತ್ರಿನಾಚಿಕೇತ, ಮೂರು ದಿನ ಮೂರು ನಾಚಿಕೇತ ಅಗ್ನಿಗಳನ್ನು ಮಾಡಿದವರಿಗೆ ತ್ರಿನಾಚಿಕೇತ ಅಂತ. ನೀನು ನಮ್ಮ ಸಂಪ್ರದಾಯದಲ್ಲಿ ಪರಂಪರಾಗತವಾಗಿ ಈ ಪ್ರಕಾರ ಒಂದು ಅರ್ಥ ನಮಗೆ ಲಭ್ಯವಾಗಿದೆ. ಏನು ಅಂದರೆ, ಈ ಲೋಕದಲ್ಲಿ ಮನುಷ್ಯ ರೂಪದಲ್ಲಿ ಹೆಚ್ಚಿನ ಪರಾರ್ಥದಲ್ಲಿ ಎರಡು ಸಂಗತಿಗಳು ಪ್ರವೇಶವಾಗಿವೆ. ಒಂದು ನೆರಳಿನಂತೆ, ಇನ್ನೊಂದು ಬಿಸಿಲಿನಂತೆ ಅವರು ಪ್ರವೇಶವಾಗಿ ಅಲ್ಲಿ ವಾಸವಾಗಿದ್ದಾರೆ. ಎಲ್ಲಿ ವಾಸವಾಗಿದ್ದಾರೆ? ಪರಮೇ ಪ್ರಾರ್ಥೆ ಬರ್ತದೆ, ಮುಂದೆಲ್ಲ ಅರ್ಥ ಕ್ಲಿಯರ್ ಆಗ್ತದೆ. ಅಂತಃಕರಣದ ಗುಹೆಯಲ್ಲಿ ಅಂತ ಈ ಅರ್ಥ ಬರೋ ಹಾಗೆ ಮುಂದೆ ಕೆಲವು ಶ್ಲೋಕಗಳಿವೆ, ಅವಾಗ ಇದು ಕ್ಲಿಯರ್. ಅಂತಃಕರಣದ ಗುಹೆಯಲ್ಲಿ, ಮತ್ತದನ್ನು ಗುಹಾ ಅಂತ ಯಾಕಂದ್ರು, ಅಲ್ಲೊಂದು ಕ್ಯಾವಿಟಿ ಇದೆ ಅಂತ ತಿಳ್ಕೋಬೇಡಿ, ಅಲ್ಲೊಂದು ತಳ್ಳಿದೆ ಅಂತ ತಿಳ್ಕೋಬೇಡಿ. ಗುಹಾ ಅಂದ್ರೆ ತಳ್ಳಿದೆ ಅಂತ ತಿಳ್ಕೋಬೇಡಿ. ಹಾಂ, ಒಬ್ಬರು ಮುಸ್ಲಿಂ ಆಚಾರ್ಯ ಅಬ್ದುಲ್ ಗಫಾರ್ ಖಾನ್ ಬರ್ತಿದ್ರು ಇಲ್ಲಿಗೆ. ಅಬ್ದುಲ್ ಗಫಾರ್ ಖಾನ್ ಅವರು ತಮ್ಮ ಮನೆ ತಮ್ಮ ಆಶ್ರಮ ತಮ್ಮ ಕೇಂದ್ರವನ್ನು ಬೆಳಗಾಂ ಮಾಡ್ತಾರೆ, ಅಲ್ಲಿಂದ ಬರ್ತಿದ್ರು. ಅವರು ಮೆಡಿಟೇಷನ್ ಕೂಡಿಸ್ತು. ನಾವು ಜಸ್ಟ್ ಕಾಲೇಜ್ ಮುಗಿಸಿದ್ವಿ, ಅವರು ನಾವು ಹೋಗಿ ಮೆಡಿಟೇಷನ್ ಕೂಡಿಸ್ತು. ಅವಾಗ ಅವ್ರು ಹೇಳ್ತಾರೆ ಏನಂದರೆ, ನಮ್ಮೆಲ್ಲರಿಗೂ ಎರಡು ಹೃದಯಗಳು, ಒಂದಕ್ಕೆ ಮೆಡಿಕಲ್ ಹೃದಯ ಅಂತಾರೆ, ಒಂದಕ್ಕೆ ಸ್ಪಿರಿಚುವಲ್ ಹೃದಯ. ಮೆಡಿಕಲ್ ಹೃದಯ ಎಡಕ್ಕದ, ಸ್ಪಿರಿಚುವಲ್ ಹೃದಯ ಬದುಕ್ತದೆ. ಸೊ ನೀವು ಆ ಸ್ಪಿರಿಚುವಲ್ ಹೃದಯದ ಒಳಗೆ ಹೋಗಿ, ಎಲ್ಲರಿಗೂ ಸ್ಪಿರಿಚುವಲ್ ಹೃದಯದ ಒಳಗೆ ಹೋದ್ರೆ ಅಲ್ಲಿ ಭಾರಿ ಕತ್ತಲೆ ಇರುತ್ತೆ. ಆ ಕತ್ತಲೆ ಅಂತ ಒಂದು ಗುಹಾ ಇರುತ್ತೆ. ಆ ಗುಹಾದ ಒಳಗೆ ಒಂದು ದೀಪ ಹಚ್ಚಿರುತ್ತೆ. ಹಿಂದೆ ಹೇಳೋರು ನಾ ಹಂಗೆ ಮಾಡೋರು, ಒಂದು ದೀಪ, ಆ ದೀಪ ಉರಿತಾರೆ. ಆ ದೀಪದ ಆಕಾರ ಅಂಗುಷ್ಟ ಆಕಾರದಲ್ಲಿ ಇಷ್ಟಾಕ್ ನೋಡಿ ಧ್ಯಾನ ಕೂಡಿಸಿದ್ರು ಗಂಟೆಗಟ್ಟಲೆ. ವಿಠೋಬ ದೇವಸ್ಥಾನ ಅಂತಿದೆ ವಿಠೋಬ ಗಡ್ಡಿಯೊಳಗೆ, ಆ ವಿಠೋಬ ದೇವಸ್ಥಾನದಲ್ಲಿ ಕೂಡಿಸೋರು, ಅಲ್ಲಿ ನಾವು ಕೂಡ್ತೀವಿ. ಆದರೆ ಗುಹೆ ಒಳಗೆ ಅಂದ್ಕೊಳ್ಳೆ ಅದು ಈ ಹೃದಯದ ಒಳಗೆ ಅಂದ್ಕೊಳ್ಳೆ ಹೃದಯ ಕಡೆಗೆ ಹೋಗೋದು. ಆಮೇಲೆ ಅವ್ರು ಹೇಳಿದ ನೆನಪಾಗೋದು, ಅಲ್ಲಿ ಹೋಗ್ಬೋದ ಬಲಕ್ಕೆ ಹೋಗಿ ಎಡಕ್ಕಲ್ಲ ಮತ್ತೆ ಹಿಂದೆ ಒಳಗೆ ಹೋಗಂತ ಹೇಳಿದ್ರು. ನಾವು ಒಳಗೆ ಹೋಗಲ್ಲ, ಸಮಾಜ ತೆಗೆದು ತಳ್ಳಿದೆ ಅಂತ ಅನ್ಕೋಬೇಡಿ. ಅದು ಗುಹಾ ಕತ್ತಲೆ ಇದೆ ಅಂತ ಅನ್ಕೋಬೇಡಿ. ಅಲ್ಲಿ ಕತ್ತಲೆಯೂ ಇದೆ, ಅಲ್ಲಿ ಬೆಳಕು ಇದೆ. ಗುಹೆಯಂತೆ ಗುಹೆ ಅರ್ಥಾತ್ ಸೂಕ್ಷ್ಮದಲ್ಲಿ, ಅಂತಃಕರಣದ ಸೂಕ್ಷ್ಮದಲ್ಲಿ ಇವೆರಡೂ ಪ್ರವೇಶವಾಗಿವೆ. ಒಂದು ಬಿಸಿಲಿನಂತೆ, ಇನ್ನೊಂದು ನೆರಳಿನಂತೆ, ಎರಡು ಪ್ರವೇಶವಾಗಿ ಅಂತ ಸಬ್ಜೆಕ್ಟನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ನಂತರ ಅದನ್ನು ವಿವರಿಸ್ತಾ ಹೋಗ್ತಾರೆ. ಈಗ ಭಾಷ್ಯ 85. ಋತಂ ಸತ್ಯಂ ಅವಶ್ಯಂ ಭಾವಿತ್ವಾತ್ ಧರ್ಮಫಲಂ ಪಿಬಂತೌ. ಋತಂ, ಋತಂ ಅಂದ್ರೇನು? ಸತ್ಯಂ. ಸತ್ಯಂ ಅಂದ್ರೆ ಏನು? ಮುಂದೆ ಅವಶ್ಯಂ ಭಾವಿತ್ವಾತ್, ಮಾಡಿದ ಕರ್ಮಕ್ಕೆ ತಕ್ಕಂತೆ ನಿಶ್ಚಿತವಾಗಿಯೂ ಫಲ ಇರುತ್ತದೆ. ಮಾಡಲ್ಪಟ್ಟ ಕರ್ಮಕ್ಕೆ ಮಾಡಿದಾಗ ಮಾಡಲ್ಪಟ್ಟ ಕರ್ಮಕ್ಕೆ ತಕ್ಕಂತೆ ನಿಶ್ಚಿತವಾಗಿಯೂ ಫಲ ಇರ್ತದೆ. ಆ ಫಲವನ್ನು ಇಲ್ಲಿ ಋತಂ ಅಂತ ಕರೆದಿದ್ದಾರೆ. ಅವಶ್ಯಂ ಭಾವಿತಂ, ನಿಶ್ಚಿತವಾಗಿಯೂ ಆ ಕರ್ಮಕ್ಕೆ ತಕ್ಕಂತೆ ಫಲ ಇರ್ತದೆ. ಅಂತರ ಆ ಕರ್ಮ ಫಲವನ್ನು ಸವಿತಾ ಸವಿತಾ ಸವಿತಾ ಮುಗಿದ ಏನು ಆನಂದಿಸ್ತಾ ಆನಂದಿಸ್ತಾ ಕರ್ಮ ಫಲವನ್ನು ಆನಂದಿಸ್ತಾನೆ. ಯಾರವನು? ಮನುಷ್ಯ. ಮನುಷ್ಯ ಅವಶ್ಯಂ ಭಾವಿತಂ ಕರ್ಮಫಲಂ, ನಿಶ್ಚಿತವಾಗಿಯೂ ಉಂಟಾಗುವಂತಹ ಕರ್ಮದ ಫಲವನ್ನು ಅವನು ಪಿಬಂತವು ಪಿಬಂತವು ಅಂದ್ರೆ ಏನರ್ಥ? ಅದನ್ನು ಆನಂದಿಸ್ತಾ ಆನಂದಿಸ್ತಾ ಪ್ರತಿ ಕ್ಷಣವೂ ನಾವು ನಮ್ಮ ಕರ್ಮಗಳ ಫಲಗಳನ್ನು ಭೋಗಿಸ್ತಾ ಇರ್ತೀವಿ. ಯಾರು ದುಃಖದ ಫಲಗಳನ್ನು ಭೋಗಿಸ್ತಾರೆ, ಯಾರು ಸುಖದ ಫಲಗಳನ್ನು ಭೋಗಿಸ್ತಾರೆ. ಕೆಲವು ಸಮಯದಲ್ಲಿ ದುಃಖದ ಫಲಗಳನ್ನು ಭೋಗಿಸ್ತೀವಿ, ಕೆಲವು ಸಮಯದಲ್ಲಿ ಸುಖದ ಭೋಗಗಳನ್ನು ಭೋಗಿಸ್ತೀವಿ. ಹೀಗೆ ಉತಂಪಿ ಬಂತವು ಸದಾಕಾಲವೂ ಕೂಡ ನಾವು ನಮ್ಮಿಂದ ಮಾಡಲ್ಪಟ್ಟ ಕರ್ಮದ ಫಲಗಳನ್ನು ನಾವು ಭೋಗಿಸ್ತಾ ಇರ್ತೀವಿ, ಆನಂದಿಸ್ತಾ ಇರ್ತೀವಿ ಅನ್ನುವುದನ್ನು ಇಲ್ಲಿ ಹೇಳಲಿಕ್ಕೆ ವಹಿಸಿದ್ದಾರೆ. ಅವರಲ್ಲಿ ಒಬ್ಬರ ಬಗ್ಗೆ ಹೇಳ್ತಾರೆ. ಈಗ ಏಕಃ ತತ್ರ ಕರ್ಮ ಫಲಂ ಪಿಬತಿ ಭುಂಕ್ತೆ ನ ಇತರ. ಇಬ್ಬರಿದ್ದಾರ್ರಿ, ಇಬ್ಬರಿದ್ದಾರವರು. ಒಬ್ಬರು ಕರ್ಮದ ಫಲವನ್ನು ಭೋಗಿಸ್ತಾರೆ, ಇನ್ನೊಬ್ರು ಏನು ಮಾಡ್ತಾರೆ? ನ ಇದೇ ಒಂದು ಕತೆ ಇನ್ನೊಂದು ರೂಪಕದಲ್ಲಿ ಬಂದಿದೆ. ಎಲ್ಲಿ ಬಂದಿದೆ? ಮುಂದಕ. ಇದೇ ಇದೇ ಜಿಜ್ಞಾಸ ಮುಂದಕದಲ್ಲಿ ದ್ವಾಸುಪರ್ಣ ಸಯುಜ ಸಖಾಯ ಏಕ ಅತ್ತಿ ಇತರ ಪಶ್ಯತಿ. ಒಂದು ತಿಂತದ ಇನ್ನೊಂದು ನೋಡ್ತವೆ. ಎರಡಕ್ಕೂ ಹಸಿಯಾಗ್ಯಾವ, ಎರಡಕ್ಕೂ ಹಸಿಯಾಗ್ಯಾವ, ಎರಡಕ್ಕೂ ಫಲ ಬೇಕಾಗಿದೆ. ಆದರೆ ಒಂದು ಫಲವನ್ನು ಮಜಾ ಮಾಡಿ ಆನಂದಿಸ್ತಾ ಆನಂದಿಸ್ತಾ ಫಲವನ್ನು ತಿಂತಾ ಇರ್ತದೆ. ಅದನ್ನು ತಿನ್ನೋ ರೀತಿ ನೋಡ್ಕೋದು ಇದು ಕೂತಿರ್ತದೆ. ಇವು ಎರಡು ಎಲ್ಲಿ ಕುಳಿತಿರ್ತವೆ? ಒಂದೇ ವೃಕ್ಷದ ಎರಡು ಟೊಂಗಿಗಳು, ಒಂದು ಟೊಂಗಿ ಮೇಲೆ ಒಂದು, ಇನ್ನೊಂದು ಟೊಂಗಿ ಮೇಲೆ ಒಂದು ಕೂತ್ಕೊಂಡು ಒಂದು ಭೋಗಿಸ್ತಾ ಇರೋದನ್ನು ಇನ್ನೊಂದು ಕೆಳಗೆ ಕೂತ್ಕೊಂಡು ನೋಡ್ತಾರೆ. ಇಬ್ಬರು ಏನಿದ್ದಾರೆ? ಒಂದೇ ವೃಕ್ಷದಲ್ಲಿ ಇದ್ದಾರೆ. ಸೇಮ್ ಅದೇ ಚಿತ್ರ ಇಲ್ಲಿ ಹೇಳ್ತಾರೆ. ಋತಂ ಪಿಬಂತವು ಸುಕೃತಸ್ಯ ಲೋಕೆ ಏಕಃ ತತ್ರ ಕರ್ಮಫಲಂ ಪಿಬಂತಿ ಪಿಬತಿ ಭುಂಕ್ತೆ. ಕರ್ಮಫಲವನ್ನು ಭೋಗಿಸ್ತಾ ಇದ್ದಂತಹ ಆ ಒಂದಿದ್ದದ್ದಾದರೆ ಇನ್ನೊಂದು ಏನು ಮಾಡ್ತದೆ? ಅದು ಭೋಗಿಸುವುದನ್ನು ನೋಡ್ತಾ ಇತರ ಅವನು ಭೋಗಿಸೋದಿಲ್ಲ, ಅವನ ಅಸೋಸಿಯೇಟ್ ಆಗೋದೇ ಇಲ್ಲ, ಅವನದು ಒಂದಾಗೋದೇ ಇಲ್ಲ, ಅವನ ಅಭಿಮಾನ ಪಡೋದೇ ಇಲ್ಲ. ಇವನಿರ್ತಾನೆ ಭೋಗ ಮಾಡೋನು ಏನು ಮಾಡಿದ್ದಾನೆ? ಅಭಿಮಾನ ಕೊಡ್ತಾರೆ, ಐಡೆಂಟಿಫೈ ಆಗಿದ್ದಾನೆ. ನನ್ನ ಫಲ ರುಚಿಯಾದ ಫಲ ಇಷ್ಟವಾದ ಫಲ ಆಹಾ ಓ ಅವ ಇನ್ನೊಬ್ಬ ಮಾಡು ಎಷ್ಟೆಷ್ಟು ಅನುಭವಿಸ್ತು ಅವನ ಸೈಲೆಂಟ್ ಹೌದೋ. ಏಕ ತತ್ರ ಕರ್ಮ ಫಲಂ ಇವತ್ತಿ ಇವತ್ತಿ ಅಂದ್ರೆ ನಾವು ಭೂಮಿ ಭೋಗಿಸ್ತಾನೆ. ಇನ್ನೊಬ್ಬನು ನ ಈ ತರಹ ಇನ್ನೊಬ್ಬನು ಏನು ಮಾಡ್ತಾ ಇಲ್ಲ. ಭಾಷ್ಯ ತ ತಥಾಪಿ ಪಾತ್ರ ಸಂಬಂಧಾತ್ ವಿಬಂಧೌ ಇತ್ಯುಚ್ಯೇತೆ ಛತ್ರಿನ್ಯಾಯೇನ. ಏನ್ ಬಿಡಿ ಸರ್ ನೀವು ಅಲ್ಲಿ ವೃತ್ತಂ ಪಿಬಂತೌ ಅಂತ ಇದೆ ದ್ವಿವಚನವಂತ ಇದ್ದು ಧಾತು ಇಬ್ಬರಿಗೂ ಉಪಯೋಗ ಮಾಡಿದ್ರು ಇಲ್ಲ. ಏನ್ ಧಾತು? ಪಿಪ್ ಧಾತು ಇಲ್ಲ, ಪಾ ಧಾತು ದೀರ್ಘ ಪಾ ಪಾ ಧಾತು ಪಾ ಪಿಬ್. ಇಲ್ಲೇನಾಗಿದೆ ನೋಡಿ, ಪಿಬಂತೌ ಅಂತಿದೆಯೋ ಪಿಬಂತಿ ಅಂತಿದೆಯೋ? ಪಿಬಂತಿ ಇದೆಯಾ? ಪಿಬಂತೌ ತಥಾಪಿ ಪಾತ್ರ ಸಂಬಂಧಾತ ಪಿಬಂತೌ ವಾಕ್ಯದಲ್ಲಿ ಪ್ರಭು ವಾಕ್ಯದಲ್ಲಿ ನೋಡಿ ಅಲ್ಲಲ್ಲ ಇನ್ನೇನು ವಾಕ್ಯ ತಥಾಪಿ ಪಾತ್ರ ಸಂಬಂಧಾತ ಪಿಬಂತೌ ಪಾತ್ರ ಸಂಬಂಧಾತ ಪಿಬಂತೌ ಸಿಕ್ತ ವಾಕ್ಯ ಅದೆಲ್ಲ. ಸೊ ಒಂದು ಪ್ರಶ್ನೆ ಉತ್ಪತ್ತಿ ಆಗ್ತದೆ ನಮ್ಮಲ್ಲಿ, ಅದು ಒಂದು ಭೋಗಿಸ್ತಾ ಇದೆ ಇನ್ನೊಂದು ಭೋಗಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಗ ಅದು ಪಿಬಂತಿ ಅಂತ ಹೇಳಬೇಕಾಗುತ್ತೆ. ಈ ಪಿಬಂತೌ ಶಬ್ದ ಹೇಗೆ ಉಪಯೋಗ ಮಾಡಿದ್ರಿ? ಅಲ್ಲಿ ಕೇಳ್ತಾರೆ ಪಾತೃ ಸಂಬಂಧ, ಇದು ಭೋಗಿಸ್ತಾ ಇಲ್ಲ ಅದ್ರ ಜೊತೆ ಅದನ್ನು ಇಲ್ಲ, ಅದಕ್ಕೆ ದ್ವಿವಚನ. ಈ ಹಿಂಗೆ ಕ್ಲೀನ್ ಮಾಡ್ತೀರಿ ನೀವು ಛತ್ರಿನ್ಯಾಯಿನ ಒಂದು ಛತ್ರಿನ್ಯಾಯ ಅಂತ ಇದೆ, ಆ ನ್ಯಾಯದ ಹೆಸರು ಛತ್ರಿನ್ಯಾಯ. ಮಳೆ ಹೋಗ್ತಾ ಇರ್ತಾರೆ ರಸ್ತೆಯಲ್ಲಿ ಕೊಡಿ ಹಿಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಛತ್ರಿ ಅಂದರೆ ಕೊಡಿ ಇದ್ದು ನಿಂತ್ಕೊಂಡು ನೋಡ್ತಾರೆ. ಏನು ರಸ್ತೆ ತುಂಬಲು ಬರೀ ಕೊಡಿನೇ ಕಾಣಿಸ್ತಾರೆ, ರಸ್ತೆ ತುಂಬಲ ಏನು ಕಾಣ್ತವೆ? ಕೊಡಿನೇ ಕೊಡಿ, ಛತ್ರಿನೇ ಛತ್ರಿ, ಛತ್ರಿನೇ ಛತ್ರಿ, ಎಷ್ಟು ಛತ್ರಿ ನೋಡಿ, ಪ್ರತಿಯೊಬ್ಬರ ಕೈಯಲ್ಲಿ ಛತ್ರಿ. ನೀವು ಸಮೀಪ ಹೋಗಿ ನೋಡಿದರೆ ಪ್ರತಿಯೊಬ್ಬರ ಕೈಯಲ್ಲಿ ಛತ್ರಿ ಇತ್ತು, ಕೆಲವೊಂದು ಛತ್ರಿಗಳು ಹಿಂದೆ ಇದ್ದವರು ಇರ್ತಾರೋ ಇಲ್ಲ, ಆದರೂ ಕೂಡ ಪ್ರತಿಯೊಬ್ಬರ ಕೈಯಲ್ಲಿ ಛತ್ರಿ ಅಂತ ಹೇಳಿದ್ರೂ ಇಲ್ಲ, ಅದು ಛತ್ರಿ ನ್ಯಾಯ ಅಂತ. ಛತ್ರಿ ನ್ಯಾಯ ಇದ್ರ ಜೊತೆ ಇನ್ನೊಂದು ನ್ಯಾಯ ಇದೆ, ಸಪ್ತಪರ್ಣಿ ನ್ಯಾಯ. ಸಪ್ತಪರ್ಣಿ ಆ ಸಪ್ತಪರ್ಣಿ ನ್ಯಾಯದೊಳಗೆ ಒಂದು ಗಿಡ ಇದೆ, ಆ ಗಿಡದ ಹೆಸರು ಸಪ್ತಪರ್ಣಿ. ಏಳು ಎಲೆ ಅಂತ, ಒಂದೇ ತುಂಬಿಗೆ ಒಂದೇ ತುಂಬಿಗೆ ಏಳು ಎಲೆ ಇರ್ತ, ಹೌದಾ? ಅದಕ್ಕೆ ಆ ಗಿಡದ ಹೆಸರು ಸಪ್ತಪರ್ಣಿ. ಈ ಸಮೀಪ ನೋಡಿದ್ರೆ ಒಂದು ಐದು ಅಂತ, ಒಂದು ಮೂರು ಎಲ್ಲದಕ್ಕೆ ಏಳು ಇರಲಿಲ್ಲ, ಆದರೂ ಕೂಡ ಅದರ ಹೆಸರು ಸಪ್ತಪರ್ಣಿ. ಹಂಗೆ ಛತ್ರಿ ನ್ಯಾಯನ ಸಪ್ತಪರ್ಣಿ ನ್ಯಾಯನ ಅದರ ಜೊತೆ ಇದು ಅದನ್ನು ಇಲ್ಲೋ ಅದನ್ನು ಪಿಬಂತವು ಸಂಗತಿ ಸಂಗದೋಷ. ಹಾಂ ಒಂದು ಉದುರೋಗಿರ್ಬೋದು, ಅಲ್ಲ ನಮ್ಮಲ್ಲೆ ಏಳೆಂಟು ಚೀಲ ಸ್ವಚ್ಛ ಮಾಡಿದ್ರು. ನಾನು ಕೂತ್ಕೊಳ್ತೀನಿ, ಒಂದೂವರೆಗೆ ಶುರು ಮಾಡಿದ್ವಿ, ಬೆಳಿಗ್ಗೆ ನಾಲ್ಕೂವರೆಗೆ ಮುಗಿಸಿದ್ವಿ, ಸ್ನಾನ ಕೂದಿ ಅಂದ್ರೆ ಮತ್ತೆ ಒಂದು ಲಕ್ಷ ಬಿಲ್ಲು ಅರ್ಚನೆ ರೆಡಿ ಆಗಿದೆ. ರೂಮ್ಸ್ ಎಲ್ಲ ಹಂಗೆ ಎಣಿಸಿದ್ದೆ ಎಣಿಸಿದ್ದು ತಂದಿದ್ದು ತಂದಿದ್ದು ಕೊನೆ ಕೊನೆಗೆ ಎಂತ ಎಣಿಸ್ತೀರಿ? ನಾನು ಭಾರಿ ಚಂದ ಹೇಳ್ಕೊಟ್ಟಿದ್ದೆ, ಒಂದು ಗಂಟೆ ಪಟ್ಟೆ ತೋರ್ರಿ ಅವನು ಒಂದು ಗಂಟೆಗೆ ಬಂದ ಅಕೌಂಟ್ ಕೃಷ್ಣ ಬಂದ್ಬಿಟ್ಟು ಸ್ವಾಮೀಜಿ ಒಂದು ನೂರು ಡ್ರಾಯ್ ಮಾಡಿದ್ರೆ ಸಾಕಷ್ಟು ಆಗ್ಬೋದು ಅಂತ ಸರಿಪ ನೀವು ಹೋಗಿ ನಾ ಹಾಗೆ ಅವನಿಗೆ ಹೋಗಂತೇನೋ ಹೇಳಿಬಿಟ್ಟೆ. ಆದರೆ ಮುಂದೆ ನಾಲ್ಕು ತಾಸಿಗೆ ಅಲ್ಲಿ ಬಿಲ್ವಾರ್ಚನೆ ಇದೆ, ಏನು ಮಾಡಬೇಕೀಗ? ಸರಿ, ಮತ್ತು ನಾವು ಕೂತ್ಕೊಂಡೆ, ನಾ ಕೂತ್ಕೊಂಡೆ, ಅವ್ನು ಬೆಂಗಳೂರು ಕೂತ್ಕೊಂಡು ಇಬ್ಬರು ಕೂಡ ಹೋಗ್ತಿತ್ತು. 250 ಬ್ಯಾಗ್ ಮಾಡಿ ಇಟ್ಟು ಒಂದೊಂದು ಬ್ಯಾಗ್ ಮೇಲೆ 200 ಈಗ 300 600 ಕೆಲಸ ಆಯಿತು. ಆದರೆ 200 ಎಣಿಸೋ ಕೆಲಸ ಯಾರು ಮಾಡಬೇಕು? ಸೊ ಮೊದಲು ಮಾತ್ರ ಒಂದು 4-5 ಚಲೋ ಎಣಿಸಿದ್ವಿ ಅಂತ ಆಮೇಲೆ ಹಿಂಗೆ ಹಿಡಿದೆ. ಹಿಂಗೆ ಹಿಡಿದ ನೋಡಪ್ಪ ಹೆಂಗು ಹಿಂಗೆ ಹಿಡಿದ್ರೆ ಇವು 200 ಆಗ್ತಾವೆ ಅಂತಂದು ಅವ್ರಿಗೆ ದೊಡ್ಡ ಅಂದ್ರೆ ನೀ ಬರೀ ಬ್ಯಾಗ್ ಒಂದು ಹೇಳ್ಕೊಪ್ಪ ನಿನ್ ಕೈ ಬಾಧಿಡಿದ್ರೆ ದೊಡ್ಡ ಗಲಾಟೆ ಬೆಳಿಗ್ಗೆ 4 ಮುಗಿತ ಸರ್. ಛತ್ರಿ ನ್ಯಾಯ ಇಲ್ಲ, ಸಪ್ತಪರ್ಣಿ ನ್ಯಾಯ ಇಲ್ಲ. ದೀರ್ಘಪತ್ರ ನ್ಯಾಯ ಅದಕ್ಕೆ ಒಂದು ಛತ್ರಿ ನ್ಯಾಯ ಅಂತ ಹೌದಲ್ಲ. ಇತ್ತೀಚೆಗೆ ಛತ್ರಿ ನ್ಯಾಯ ಭಾಷ್ಯ ಸುಕೃತಸ್ಯ ಸ್ವಯಂ ಕೃತಸ್ಯ ಕರ್ಮಣಃ ಋತಂ ಇತಿ ಪೂರ್ವೇಣ ಸಂಬಂಧಃ. ಋತಂ ಅಂದರೆ ಸತ್ಯಂ. ಆ ಸತ್ಯಂ ಶಬ್ದವನ್ನು ಏನಂತ ಹೇಳಿದರೆ ಅವಶ್ಯಂ ಭಾವಿತಂ, ಭಾವಿತ್ವಾದ ಅತ್ಯಂತ ನಿಶ್ಚಿತವಾಗಿ ಉಂಟಾಗುತ್ತದೆ ಅನ್ನುವಂತಹ ಆ ಮಾತಿನಲ್ಲಿ ಏನು ಉಂಟಾಗುತ್ತದೆ? ಫಲವು ಉಂಟಾಗುತ್ತದೆ. ಯಾವ ಕರ್ಮಕ್ಕೆ ಫಲ? ಸ್ವಯಂ ಕೃತಸ್ಯ ಕರ್ಮಣ. ಸುಕೃತ ಕರ್ಮ ಅಂದ್ರೇನು? ಸ್ವಯಂ ಕೃತಸ್ಯ ಕರ್ಮ. ಡೆಫಿನೇಷನ್ ನೋಡ್ಬೋದು, ಸುಕೃತ ಅಂದ್ರೇನು? ಸ್ವಯಂ ಕೃತಸ್ಯ ಕರ್ಮ. ಅವರವರು ಮಾಡಿದ ಕರ್ಮಕ್ಕೆ, ಅದೇನು ಕುಡಿತದಲ್ಲ ಅದು ಭೋಗವನ್ನು ಆನಂದಿಸ್ತಾ ಇದೆಯಲ್ವೋ, ವಿಭತಿ ಆ ಭೋಗ ಆನಂದಿಸ್ತಾ ಇದೆಯಲ್ಲೋ, ಅದು ಅದೇ ಅದರಿಂದಲೇ ಆದ ಕರ್ಮದ ಫಲವನ್ನು ಅದೇ ಅನುಭವಿಸ್ತಾ ಇರ್ತದೆ. ನಾವು ಮಾಡಿದ ಕರ್ಮದ ಫಲವನ್ನು ಅರ್ಥಾಯ್ತ ಅವಶ್ಯ ಭಾವಿತ, ಅವಶ್ಯವಾಗಿ ಕೂಡ ನಮ್ಮ ಕರ್ಮ ನಮ್ಮ ಕರ್ಮದ ಫಲ ಮತ್ತೊಬ್ಬರು ಯಾರೂ ಭಾಗ್ಯ ಆಗೋಕ್ಕೆ ಸಾಧ್ಯ ಇಲ್ಲ. ಧರ್ಮದಲ್ಲಿ ಅಧರ್ಮದಲ್ಲಿ ಪುಣ್ಯದಲ್ಲಿ ಪಾಪದಲ್ಲಿ ಒಳ್ಳೆಯದಿರಲಿ ಕೆಟ್ಟದಲ್ಲಿ ಏನಿರಲಿ ಏನು ಕರ್ಮ ಆಗಿದೆ ಆ ಕರ್ಮದ ಫಲ ಅವರೇ ಅನುಭವಿಸ್ಬೇಕು. ಅದಕ್ಕೆ ಅದು ಎಂಫಥೆಟಿಕ್ ಆಗಿ ಹೇಳ್ತಾರೆ ಋತಂ. ಆ ಶಬ್ದ ಏನು ತೋರಿಸ್ತದೆ? ಋತಂ ಶಬ್ದ ಏನು ತೋರಿಸ್ತದೆ? ಸ್ವಯಂ ಕೃತಸ್ಯ ಕರ್ಮಣ ಸುಕೃತಸ್ಯ ಪೂರ್ವೇನ ಸಂಬಂಧ. ಮೊದಲು ನಾವು ಏನು ವಿಷಯವನ್ನು ಎತ್ತುಕೊಂಡಿದ್ದೀವೋ ಅದಕ್ಕೂ ಮತ್ತು ಇದಕ್ಕೂ ಸಂಬಂಧವನ್ನು ಜೋಡಿಸಿ ನಾವಿನ್ನು ಮುಂದೆ ಹೇಳ್ತಾ ಇದ್ದೀವಿ. ಲೋಕೇ ಅಸ್ಮಿನ್ ಶರೀರೇ, ಈ ಪ್ರಕಾರ ಅನುಭವಿಸ್ತಾ ಎಲ್ಲಿದ್ದಾರಪ್ಪ ಇವರಿಬ್ರು? ಎಲ್ಲಿದ್ದಾರೆ? ಅಸ್ಮಿನ್ ಶರೀರೇ, ಈ ಶರೀರ ಹೋಗಿದ್ದಾರೆ ಇವರು. ಈ ಶರೀರ ಎಲ್ಲಿದ್ದಾರೆ? ಗುಹಾಯ. ಗುಹಾ ಅಂದ್ರೆ ಎಲ್ಲಿರ್ತದು? ಗುಹಾ ಅಂದ್ರೆ ಎಲ್ಲಿರ್ತದೆ? ಇನ್ನೊಂದು ಡಿಸ್ಕಷನ್. ಮತ್ತೊಂದು ಗುಹಾ ಅಂದ್ರೆ ಎಲ್ಲಿರ್ತದೆ? ಎಡಕ್ಕೂ ಅಲ್ಲ, ಬಲಕ್ಕೂ ಅಲ್ಲ, ಮೇಲೂ ಅಲ್ಲ, ಕೆಳಗೂ ಅಲ್ಲ. ನಮ್ಮ ಶರೀರದ ಪೂರ್ಣ ತುಂಬಿಕೊಂಡು ತುಂಬಿರ್ತದೆ, ತುಂಬಿಕೊಂಡಿರ್ತದೆ. ಬಲೂನ್ ಒಳಗೆ ಗಾಳಿ ಇದೆ, ಗಾಳಿ ಇದ್ದರೆ ಅದಕ್ಕೆ ಬಲೂನ್ ಅಂತ ಕರೀತಾರೆ. ಆ ಬಲೂನ್ ಗಾಳಿ ಎಲ್ಲಿದೆ? ಸೆಂಟ್ರಿಗಿದೆಯಾ? ಮೇಲ್ಗಡೆ ತುದಿಗಿದೆಯಾ? ರೈಟ್ ಸೈಡ್ ಇದೆಯಾ? ಮತ್ತೆ ಎಲ್ಲಿದೆ ಅದು? ಹಾಗೆ ಅಂತಃಕರಣ. ಈ ಕೂದಲು ಜಗ್ಗಿದ್ರು ಅಂತಃಕರಣ ಇದು, ಮುಳು ಚುಚ್ಚಿದ್ರು ಅಂತಃಕರಣ ಇದು, ಕಣ್ಣಿಗೆ ಉರಿತಾ ಇದ್ರೆ ಅಲ್ಲೂ ಅಂತಃಕರಣ ಇದು. ಎಲ್ಲಿಲ್ಲ ಅಂತಃಕರಣ. ಅದರಿಂದ ಆ ಅಸ್ಮಿನ್ ಶರೀರೆ, ಇಲ್ಲಿ ಒಂದು ಗುಹಾಲಿದೆ, ಆ ಗುಹೆ ಅದನ್ನು ಅಂತಃಕರಣ. ಈ ಅಂತಃಕರಣ ಮುಂದೆ ಹೇಳ್ತಾರೆ, ಗುಹಾಯಾಂ ಬುದ್ಧೌ ಪ್ರವಿಷ್ಟೌ. ಬುದ್ಧೌ ಪ್ರವಿಷ್ಟೌ ಗುಹಾ ಗುಹಾಯಾಂ, ಏನಿದು ಬುದ್ಧೌ ಅಂತಃಕರಣ, ಬುದ್ಧೌ ಅಂದರೆ ಅಂತಃಕರಣ, ಅಂತಃಕರಣದಲ್ಲಿ ಪ್ರವಿಷ್ಟು ಪ್ರವೇಶವಾಗಿದೆ. ಅಂತಃಕರಣದಲ್ಲಿ ಎಲ್ಲಿ ಪ್ರವೇಶವಾಗಿದೆ? ಪರಮೇ ಪರಾರ್ಧೆ ಬಾಹ್ಯ ಪುರುಷ ಆಕಾಶ ಸಂಸ್ಥಾನ ಅಪೇಕ್ಷೆಯ ಪರಮಂ. ಇಲ್ಲಿ ಏನಂತ ಹೇಳಿ ಬಯಸ್ತಾರೆ, ಪರಮೇ ಪರಾರ್ಧೆ, ಹೆಚ್ಚಿನ ಅರ್ಧ ಭಾಗದಲ್ಲಿ ಹೇಳ್ತೇನೆ. ಆ ಹೆಚ್ಚಿನದಂದ್ರೆ ಏನು, ಅರ್ಧ ಭಾಗ ಅಂದ್ರೆ ಏನು ಹೇಳ್ತೇನೆ, ಹೆಚ್ಚಿನ ಅರ್ಧ ಭಾಗದಲ್ಲಿ ಪ್ರವೇಶವಾಗಿದ್ದಾರೆ. ಏನಿದು ಹೆಚ್ಚಿನ ಅರ್ಧ ಭಾಗ? ಬಾಹ್ಯ ಪುರುಷ ಆಕಾಶ ಸಂಸ್ಥಾನ ಅಪೇಕ್ಷೆಯ. ಪುರುಷ ಅಂದ್ರೆ ನಮ್ಮ ಶರೀರ, ಈ ಶರೀರದ ಬಾಹ್ಯ ಹೊರಗೆ, ಈ ಶರೀರದ ಹೊರಗೆ ಆಕಾಶ ಸಂಸ್ಥಾನ, ಏನು ಆಕಾಶವು ತುಂಬಿಕೊಂಡಿದೆಯೋ ಆ ಅಪೇಕ್ಷೆಯ ಆ ದೃಷ್ಟಿಕೋನದಿಂದ ಪರಮಂ ಅಂತ ನಾವಿಲ್ಲಿ ಹೇಳ್ತೀವಿ. ಇನ್ನೊಂದ್ಸಲ ಹೊರಗಿರುವ ಆಕಾಶ ನನಗೆ ತೋರಿಸ್ತೀನಿ, ಸಾರ್ವತ್ರಿಕ ಅನುಭವ ತೋರಿಸ್ತೀನಿ. ಹೊರಗಿರುವ ಆಕಾಶ, ಎಲ್ಲೆಲ್ಲಿಯೂ ತುಂಬಿಕೊಂಡಿರುವ ಆಕಾಶ, ಈ ಆಕಾಶ ನಿನಗೆ ಹೇಗೆ ಗೊತ್ತು ಮತ್ತು ನಿನಗೆಲ್ಲಿ ಗೊತ್ತು? ಹೊರಗಿರುವ ಆಕಾಶ ನಿನಗೆ ಹೇಗೆ ಗೊತ್ತು, ನಿನಗೆಲ್ಲಿ ಗೊತ್ತು? ಅವರವರ ಬುದ್ಧಿಗುಹೆಯಲ್ಲಿ ಗೊತ್ತು, ಅವರವರ ವಿವೇಕದಲ್ಲಿ ಗೊತ್ತು, ಅವರವರ ಜ್ಞಾನದಲ್ಲಿ ಗೊತ್ತು. ಹೌದು, ಅದರ ಆಕಾಶ ಹೊರಗಿದೆಯೋ ನಿಮ್ಮ ಬುದ್ಧಿ ಗುಹೆ ಎಲ್ಲಿದೆಯೋ? ಈಗ ಬುದ್ಧಿ ಗುಹೆ ಎಲ್ಲಿದೆ ಇದು ನನಗೆ ಹೇಗೆ ಗೊತ್ತು ಆಕಾಶ ಅಲ್ಲಿದೆ ಅಂತೇಳಿ? ಇಷ್ಟು ಅನಂತವಾಗಿ ಆಕಾಶವು ಇದೆ ಅನ್ನೋ ಬುದ್ಧಿ ಗುಹೆಯಲ್ಲಿ ಅದರ ತಿಳುವಳಿಕೆ, ಅದರ ಜ್ಞಾನ ನನಗಿದೆ. ಬುದ್ಧಿ ಗುಹೆಯಲ್ಲಿ ಆಕಾಶ ಇದೆ, ಮುಂದೆ ಕೇಳು. ಹೀಗಾಗಿ ಈ ಬುದ್ಧಿಯ ಗುಹೆಯಲ್ಲಿ ಲಭ್ಯವಿರುವ ಆಕಾಶವು ಅದಕ್ಕಿಂತ ಸೂಕ್ಷ್ಮವಾಗಿದೆ. ಪರಮೇ ಇದಕ್ಕಿಂತ, ಹೊರಗೆ ಲಭ್ಯವಿರುವ ಆಕಾಶಕ್ಕಿಂತ ನಮ್ಮ ಅಂತಃಕರಣದ ಒಳಗಿರುವಂತಹ ಆಕಾಶ ಅದು ಹೆಚ್ಚಿನ ಪರಮೇ. ಮುಂದೆ ಕೇಳು, ಅಲ್ಲಿ ಇನ್ನೇನೇನೋ ಮತ್ತು ಇನ್ನು ಏನೇನೋ ಇವೆ, ವೃತ್ತಿಗಳು, ಸಂಸ್ಕಾರಗಳು, ಪ್ರವೃತ್ತಿಗಳು, ತಿನ್ನಬೇಕು, ಮೂಸಬೇಕು, ಓಡಬೇಕು, ಓದಬೇಕು, ಕೇಳಿಸ್ಕೋಬೇಕು, ಮುಟ್ಟಬೇಕು, ಸ್ಪರ್ಶಿಸಬೇಕು, ಇವೆಲ್ಲ ಪ್ರವೃತ್ತಿಗಳು. ಅವೆಲ್ಲವ ಅವಬದುಕಿಯಲ್ಲೇ ಹೌದಾ? ನೋಡಿ ಎಷ್ಟು ಅರ್ಥವದು. ಈಗ ಹೊರಗಿರುವ ಆಕಾಶ ಹೊರಗಿಲ್ಲ, ಒಳಗಿದೆ. ಒಳಗೆ ಅದು ಎಲ್ಲಿದೆ? ಅಂತಃಕರಣದಲ್ಲಿದೆ. ಅಂತಃಕರಣದಲ್ಲಿ ಪರಮೇ ಪರಾರ್ಧೆ, ಆ ಪರಾರ್ಧೆ ಹೇಳಿದೀಗ ಪರಮೇ ಹೆಚ್ಚಿನದಾಗಿ ಒಳಗಿದೆ. ಹೆಚ್ಚಿನದಾಗಿ ಒಳಗಿರುವುದರ ಜೊತೆ ಜೊತೆಗೇ ಅರ್ಧ ಭಾಗ ಏನು ತುಂಬಿಕೊಂಡಿದೆ? ಈ ಸಂಸ್ಕಾರಗಳು, ವೃತ್ತಿಗಳು, ಅನಿಸಿಕೆಗಳು, ಸುಖ ದುಃಖಗಳು ಇವೆಲ್ಲ ತಿಳ್ಕೊಳ್ಳಿ. ಇನ್ನು ಅರ್ಥವಾಗದೊಳಗೆ ಇವರಿದ್ದಾರೆ. ಯಾರಿದ್ದಾರೆ? ಉಂತಂಪಿ ಬಂತವರು, ಸುಖಸ್ಯರು. ಎಷ್ಟು ಒಳಗೋದ್ರು ನೀವು, ಎಷ್ಟು ಸೂಕ್ಷ್ಮ ಇದೇನಿದು ಅನಂತ ಆಕಾಶ ಅಂತ ಏನೋ ಅಂತ ಹೇಳಿಬಿಡ್ತೀವಿ, ನೀಲಿ ಆಕಾಶ ಅಂದ್ಬಿಡ್ತೀವಿ, ಸ್ಪೇಸ್ ಅಂತ ಕರೆದ್ಬಿಡ್ತೀವಿ, ಅಂತರಿಕ್ಷ ಅಂತ ಕರೆದ್ಬಿಡ್ತೀವಿ. ಆ ಅಂತರಿಕ್ಷ ಅನಂತ ಆಕಾಶ ಅದು ನಿನಗೆಲ್ಲಿ ಗೊತ್ತಿದೆ? ಬುದ್ಧಿಗೂ ಬುದ್ಧಿಗೂ ಆದ್ರೆ ಇನ್ನೂ ಏನೇನೋ ಇವೆಲ್ಲ ಟೆಂಡೆನ್ಸಿ ಇವೆ, ಪ್ರವೃತ್ತಿಗಳಿವೆ, ತಿನ್ನಬೇಕು, ಉಣ್ಬೇಕು, ಹೋಗ್ಬೇಕು, ಬರಬೇಕು, ದುಃಖ ಸುಖ, ಇಷ್ಟ ಆಯಿತು, ಇಷ್ಟ ಆಗಲಿಲ್ಲ, ಇನ್ನೂ ಎಷ್ಟು ಆಸೆಗಳು, ಇಚ್ಛೆಗಳು, ಅವು ತುಂಬಿಕೊಂಡವಲ್ಲ ಹೇ, ಅವೆಲ್ಲ ಒಂದು ಭಾಗ ಮಾಡೋಣಂತೆ. ಇನ್ನೊಂದು ಭಾಗದಲ್ಲಿ, ಖಾಲಿ ಭಾಗದಲ್ಲಿ ಯಾರಿದ್ದಾರೆ? ಇವರು ನೂತಂಪಿ ಬಂತು. ಈ ಥರ ಈ ಥರ ಇನ್ನೊಬ್ಬರು ಕೂಡ ಅವರಿಬ್ಬರು ಅಲ್ಲಿದ್ದಾರೆ. ಪರಮೇ ಪರಾರ್ಧಿ ಬಾಹ್ಯ ಪುರುಷ ಆಕಾಶ ಸಂಸ್ಥಾನ ಅಪೇಕ್ಷೆಯ ಪರಮಂ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಯಾಕೆ ಯಾಕೆ ಉಪಯೋಗ ಮಾಡಿದ್ದಾರೆ ಪರಮಂ ಶಬ್ದ? ಹೊರಗಿರುವ ಆಕಾಶದ ದೃಷ್ಟಿಯಿಂದ ಇದು ಒಳಗೆ ಅಂತ ಹೇಳಲಿಕ್ಕೆ ಪರಮಂ ಅಂದರೆ ಸೂಕ್ಷ್ಮಂ ಅಂತ. ಪರಸ್ಯ ಬ್ರಹ್ಮಣ ಅರ್ಧಸ್ಥಾನಂ ಪರಾರ್ಧಂ ಅರ್ಧಾಕಾಶಂ. ಅರ್ಧಾಕಾಶ ಅಂದರೆ ಹೃದಯಾಕಾಶ ಅಂತ ಬರ್ಕೊಡು. ಅರ್ಧಾಕಾಶ ಇಲ್ವಲ್ಲ ಅದು ಓದ್ರಿ. ಪರಸ್ಯ ಬ್ರಹ್ಮಣ ಅದ ಮುಂದೆ ಹಲೋ, ಪರಸ್ಯ ಬ್ರಹ್ಮಣ ಅರ್ಧ ಸ್ಥಾನ ಪರಾರ್ಧಂ ಆಯ್ತಾ? ಆಮೇಲೆ ಮುಂದೆ ಅರ್ಧಾಕಾಶ ಅದು ಬೇರೆ ವಾಕ್ಯ, ಅದು ಬೇರೆ ಅತಸ್ತಸ್ಮಿನ್ ಪರಮೇ ಪರಾರ್ಧೆ ಅರ್ಧಾಕಾಶೆ ಪ್ರವಿಷ್ಟು ಇತ್ಯರ್ಥ. ಅದು ಬೇರೆ ವಾಕ್ಯ. ಒಂದೇ ಅದನ್ನು ಬ್ರಾಕೆಟ್ ಮಾಡಿ, ಓಕೆ? ಅರ್ಧಾಕಾಶಂ ನಿಮ್ಮದು ಇಲ್ಲೇ ಇಲ್ಲ, ಅದನ್ನು ಬ್ರಾಕೆಟ್ ಮಾಡ್ಕೊ. ಪರಸ್ಯ ಬ್ರಹ್ಮಣ ಅರ್ಧಂ ಸ್ಥಾನ ಪರಾರ್ಧಂ ಅರ್ಧಾಕಾಶಂ. ಅರ್ಧಾಕಾಶವನ್ನು ಹೃದಯಾಕಾಶಂ ಅಂತ ಅರ್ಥ. ಹೃದಯಾಕಾಶದಲ್ಲಿ ಅರ್ಧ ಸ್ಥಾನದಲ್ಲಿ ಈ ಏನು ತುಂಬಿಕೊಂಡಿದೆಯೋ ಅದನ್ನು ಬ್ರಹ್ಮ ಎಂದು ಕರೆಯಲಾಗಿದೆ. ಇಲ್ಲಿ ಇಲ್ಲಿ ಇಲ್ಲಿ ಇದು ಇದು ಪ್ರಜಾಪತಿ ಬ್ರಹ್ಮನೂ ಅಲ್ಲ, ಚತುರ್ಭುಜ ಬ್ರಹ್ಮನೂ ಅಲ್ಲ, ಹಿರಣ್ಯಗರ್ಭ ಬ್ರಹ್ಮನೂ ಅಲ್ಲ, ಸಚ್ಚಿದಾನಂದ ಬ್ರಹ್ಮನೂ ಅಲ್ಲ. ಇವನು ಆ ಹೃದಯಾಕಾಶವನ್ನು ತುಂಬಿಕೊಂಡು ಇದ್ದರಿಂದಾಗಿ ಇವನಿಗೆ ನಾವೇನು ಕರೆದಿದ್ದೀವಿ? ಬ್ರಹ್ಮಣ. ಅವನಿಗೆ ಇಟ್ಬಿಟ್ಟು ಬ್ರಹ್ಮನ ಸ್ಥಾನ ಇದ್ದಿದೆ. ಅರ್ಧ ಸ್ಥಾನ ಬ್ರಹ್ಮಣ, ಆದ್ದರಿಂದ ಪರಾರ್ಧಮನ ಶಬ್ದ. ಪರಾರ್ಧಮನ ಶಬ್ದ ಯಾಕೆಂದ್ರೆ ಅರ್ಧ ಸ್ಥಾನ ಅಂತ ಕೊಟ್ಬಿಟ್ವಿ ಅದು ಯಾರಿಗೆ? ಬ್ರಹ್ಮನಿಗೆ ಕೊಟ್ಟು. ಆದ್ದರಿಂದ ಪರಾರ್ಧಮ ಅರ್ಧಾಕಾಶ. ತಸ್ಮಿನ್ ಹಿ ಪರಂ ಬ್ರಹ್ಮ ಉಪಲಭ್ಯತೆ ಅತಸ್ತಸ್ಮಿನ್ ಪರಮೇ ಪರಾರ್ಧೇ ಅರ್ಧಾಕಾಶೆ ಪ್ರವಿಷ್ಟೌ ಇತ್ಯರ್ಥಃ. ಈ ಈ ಏನು ಒಳಗೆ ಪ್ರವೇಶ ಆಗಿದ್ದಾನೆ, ಪ್ರವೇಶ ಆಗಿದ್ದಾನೆ ಅಂತ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಇನ್ನೂ ಒಬ್ಬನು ಪ್ರವೇಶ ಆಗಿದ್ದಾನೆ ಅಂತ ಹೇಳ್ತಾ ಇದ್ದೀವಿ. ಒಬ್ಬನು ತಿಂತಾನೆ ಉಂತಾನೆ ಭೋಗಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀವಿ. ಇನ್ನೊಬ್ಬನು ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಈ ಬ್ರಹ್ಮ ಆ ಅರ್ಧ ಭಾಗದಲ್ಲಿ ಇದ್ದರಿಂದಾಗಿ ಆ ಅರ್ಧ ಭಾಗದಲ್ಲಿಯೇ ಬ್ರಹ್ಮನನ್ನು ತಿಳಿದು ಬ್ರಹ್ಮನನ್ನು ಗುರುತಿಸುವ ಭಾಗ ಯಾವುದು ಅಂದರೆ ಅಂತಃಕರಣದ ಆ ಅರ್ಧ ಭಾಗ. ಸುಮ್ಮನೆ ಕೇಳಿಸ್ಕೊಡ್ರಿ, ಕ್ಲಾರಿಟಿ ಮುಂದೆ ಸಿಗ್ತದೆ. ಅನುಸರ ಮಾಡಿದರೆ ಕನ್ಫ್ಯೂಷನ್ ಜಾಸ್ತಿ ಆಗ್ತದೆ. ಉಪದೇಶ ಸಾರವನ್ನು ತಿಳ್ಕೊಂಡಾಗ ಸೈಲೆಂಟ್ ಅಂತಃಕರಣ ಅಂತ ಒಂದು ಉಂಟು, ಶಾಂತ ಅಂತಃಕರಣ. ಅಲ್ಲಿ ಒಂದು ಸುಂದರವಾದ ಮಹಾವಾಕ್ಯ ಬಂತು. ಏನು ಮಹಾವಾಕ್ಯ ಹೇಳಿ ನೋಡೋಣ. ಉಪದೇಶ ಸಾರದೊಳಗೆ ಒಂದು ಮಹಾವಾಕ್ಯ ಬಂತು, ಸಹ ಅಯಂ ಇತಿ ಅಸೌ. ಸಹ ಅಯಂ ಇತಿ ಅಸೌ, ಸಹ ಅಹಂ ಇತಿ ಅಸೌ, ಸೋಹಮಿತ್ಯಸೌ, ಸೋಹಮಿತ್ಯಸೌ. ಸೋಹಮಿತ್ಯಸೌ ಹೆಂಗೆ ಬಿಡಿಸ್ತೀರಿ? ಸಹ ಅಹಂ ಇತಿ ಅಸೌ. ಹೌದು, ಸಹ ಅಹಂ ಇತಿ ಅಸೌ. ಏನು ಸೈಲೆನ್ಸ್ ಅಲ್ಲಿಲ್ಲ, ಅಂತಃಕರಣದಲ್ಲಿ ಏನು ಶಾಂತತೆಯನ್ನು ನಾವು ಗುರುತಿಸ್ತಾ ಇದ್ದೇವೆ ಧ್ಯಾನದ ಸ್ಥಿತಿಯೊಳಗೆ, ಆ ಶಾಂತತೆ ಅಂತಃಕರಣದ ಶಾಂತತೆ ಅಂತ ನಮಗನ್ನಿಸ್ತದ. ಅಲ್ಲಿ ಇವರು ಕಂಪ್ಲೀಟ್ ಆಗಿಲ್ಲ ಇನ್ನು ಶಾಂತ ಅಂತಃಕರಣದ ಶಾಂತ. ವಾಹ ವಾಲ್ಲ, ಮುಂದೆ ಕೇಳು. ಆ ಶಾಂತತೆಯನ್ನು ಗುರುತಿಸುವವನು ನೀನು, ಅಶಾಂತನಾಗಿದ್ದರೆ ಶಾಂತತೆಯನ್ನು ಗುರುತಿಸ್ಲಿಕ್ಕಾಗ್ತಿತ್ತ? ಇನ್ನೊಂದ್ಸಲ, ಅಂತಃಕರಣದ ಆ ಶಾಂತ ಸ್ಥಿತಿಯನ್ನು ಅದು ಎಕ್ಸ್ಟ್ರೀಮ್ ಜಾಯ್, ಅದು ಅತ್ಯಂತ ಸುಖ, ಅತ್ಯಂತ ಆನಂದದಾಯಕವಾಗಿರ್ತದೆ, ಅತಿ ಆನಂದದಾಯಕವಾಗಿರುವ ಆ ಸ್ಥಿತಿಯಲ್ಲಿ ಸಿಕ್ಕಾಕೊಂಬುದೇ ಜಾಸ್ತಿ. ವಾ, ಸಾಕ್ಷಾತ್ಕಾರ ಒಂದು ಆತ ಅಂದ್ಕೊಂಡ್ಬಿಡ್ತಾರೆ ರಮಣರು. ಮುಂದೆ ಹೋಗಿ ಹೇಳ್ತಾರೆ, ಆ ಶಾಂತ ಸ್ಥಿತಿಯು ನಿನ್ನ ಎಚ್ಚರದಲ್ಲಿ ಇದ್ದರಿಂದಾಗಿ ನೀನು ಎಚ್ಚರವು ಶಾಂತವು ಏನು ಅದು ಶಾಂತ. ನೀನು ಎಚ್ಚರವು ಶಾಂತ ಅಂದರೆ ಹಾಗೆ ನೀನು ಶಾಂತನೇ, ನೀನು ಎಚ್ಚರವೇ ಇದ್ದೀಯಾದಮೇಲೆ ನೀನು ಸತ್ತೆ, ನೀನೇ ಸತ್ತು, ನೀನೇ ಚಿತ್ತು, ನೀನೇ ಆನಂದ. ಈ ನಾಟಕೀಯವಾಗಿ ಹೇಳಬೇಕಂದ್ರೆ ಈ ಸಚ್ಚಿದಾನಂದ ಆ ಅರ್ಧ ಭಾಗದಲ್ಲಿ ಇಟ್ಟೇವೆ ಅಂತ ಹೇಳ್ತಾರೆ. ಯಾವ ಅರ್ಧ ಭಾಗದಲ್ಲಿ? ಅಂತಃಕರಣದ ಆ ಶಾಂತ ಸ್ಥಿತಿಯಲ್ಲಿ ಇದು ಇದೆ. ಅದು ನಾನೇ ಅಂತ ಆದಮೇಲೆ ಅರ್ಧನೂ ಇಲ್ಲ, ಗಿರ್ಧನೂ ಇಲ್ಲ, ಇಟ್ಟದ್ದು ಇಲ್ಲ, ಇದ್ದದ್ದು ಇಲ್ಲ, ಇಲ್ಲದ್ದು ಇಲ್ಲ, ಯಾವುದೂ ಸಂಬಂಧವೇ ಬರೋದಿಲ್ಲ. ಯಾಕೆ ಅಂತಂದರೆ ನಾನು ಶಾಂತನು, ಅಂತಃಕರಣ ಶಾಂತ ಇದ್ದರಿಂದಾಗಿ ನಾನು ಶಾಂತನಲ್ಲ, ನನ್ನ ಶಾಂತತೆಯಲ್ಲೇ ಅಂತಃಕರಣ ಶಾಂತ. ಇದ್ರೂ ಒಂದೇ ಇಲ್ದಿದ್ರು, ವೃತ್ತಿ ಇದ್ರೂ ಒಂದೇ ಇಲ್ದಿದ್ರು, ವ್ಯವಹಾರ ನಡೆದಿದ್ರು ಒಂದೇ ನಡೆದು ಹೋದ್ರು, ನನಗೊಂದು ಯಾವ ಸಂಬಂಧವೂ ಇಲ್ಲ. ಇದು ಆತ್ಮಜ್ಞಾನ, ಇದು ಆತ್ಮಜ್ಞಾನದ ಸ್ಪಷ್ಟತೆ. ಇಂತಹ ಈ ಆತ್ಮಜ್ಞಾನ ಎಲ್ಲಾಗುತ್ತದೆ ಅಂತ ಕೇಳಿದ್ರೆ ಅಂತಃಕರಣದ ಅರ್ಧ ಭಾಗದ ಗುಹೆ. ಬರೀ ಮೆಡಿಟೇಷನಿಂದ ಆ ಸ್ಥಿತಿಗೆ ಹೋಗ್ಬಿಡುವಂಥದ್ದಾಗಿತ್ತು ಅಂತಂದರೆ ಬಹುಶಃ ನಮ್ಮ ಗುರಿಯನ್ನು ಅರ್ಧ ಮುಟ್ಟಿದ್ವಿ ಅಂತ ಅನಿಸ್ತು. ಅಷ್ಟನ್ನು ಮಾತ್ರ ಆಗೋದಿಲ್ಲ. ಆ ಶಾಂತತೆ, ಆ ಸೆರಿನಿಟಿ ಅಂತ ಹೇಳ್ತೇವೆ ನಾವು, ಆ ಸೈಲೆನ್ಸ್ ಏನಿದ್ರು ಅದನ್ನು ಸಾಧಿಸಿಬಿಟ್ರೆ ಅದೇನಲ್ಲ, ಅದು ಸತ್ವಶುದ್ಧ ಈಶ್ವರ, ಸತ್ವಶುದ್ಧ ಪ್ರಧಾನ ಈಶ್ವರ. ಅದು ಈಶ್ವರದ ಸ್ಥಾನ ಅಂದರೆ ಉಪಾಸ್ಯ ದೇವತೆಗಳೆಲ್ಲ ಆ ಅವರವರ ಉಪಾಸ ದೇವತೆಗಳನ್ನು ಅಂತಂಥ ಆ ಸ್ಥಿತಿಯಲ್ಲಿ ಸಾಕ್ಷಾತ್ಕಾರ ಆಯಿತು ಅಂತ ಅನ್ಕೋತಾರೆ. ಅಲ್ಲಿ ಅಷ್ಟಸಿದ್ಧಿಗಳು ಗಾನಿಮ ಗರಿಮ ಮಹಿಮ ಅವೆಲ್ಲ ಸಿದ್ಧಿ ಸಿದ್ಧಿಸೋದು ಜಾಗನೂ ಅದೇ ಸಿಕ್ಕಾಕೊಟ್ರು. ಒಂದು ಯಾವ ಸಿದ್ಧಿ ಸಿಕ್ತೋ ಸಿಕ್ಕಾಕೊಟ್ರು. ಈಗ ಅದನ್ನು ದಾಟಬೇಕು ಅಂದರೆ ಅದ್ರ ರುಚಿಗೆ ಒಳಗಾಗ ಹೆಂಗೆ ಸಾಧ್ಯ? ಮಹಾವಾಕ್ಯ ಉಪದೇಶ ಜೊತೆ ಜೊತೆಗೆ ನಿನಗಿತ್ತು ಅಂತಂದರೆ ಆ ಮಹಾವಾಕ್ಯ ಉಪದೇಶದ ಸಂಸ್ಕಾರ ನಿನಗೆ ಬೀಜ ಬಿತ್ತಲ್ಪಟ್ಟಿದ್ದಾರೆ, ಆ ಬೀಜವು ಆ ಶಾಂತ ಸ್ಥಿತಿಯಲ್ಲಿ ಮೊಳೆಕೊಳ್ಳುವುದು. ವಾ ತತ್ ತ್ವಂ ಹಸಿ, ಆ ಶಾಂತತೆ ನೀನೇ ಆ ಶಾಂತನಾಗಿದ್ದೀಯ ಅಂತ ಅಲ್ಲಿಗೆ ಜರ್ನಿ ಎಂಡ್ಸ್. ಅವನ ಕೃತಕೃತ್ಯತ, ಅವನ ಸಾರ್ಥಕತೆ, ಅವನ ಕೈವಲ್ಯತ್ವ ಅಲ್ಲಿ ಸಿದ್ಧಿ ಆಗ್ತದೆ ಅನ್ನೋದನ್ನು ನಾನು ನಿಮ್ಮ ಜ್ಞಾಪಕಕ್ಕೆ ತಂದೆ ಅಷ್ಟೇ ವಿನಃ ಅದು ನನ್ನ ಮುಖ್ಯ ವಿಷಯ ಅಲ್ಲ. ಈಗ ಅದನ್ನು ಜ್ಞಾಪಕಕ್ಕೆ ಯಾಕೆ ತಂದೆ ಅಂತಂದರೆ ಗುಹಾಯಾಮ ಶಬ್ದ ನೋಡಿದ್ದಾರೆ ಬುದ್ಧವು ಪರಮಾತ್ಮ ವಿಷ್ಣು ಭಾಗ್ಯಪುರ ಅದು ಪರಸ್ಯ ಬ್ರಹ್ಮಣ ಅರ್ಧ ಸ್ಥಾನ ಪರಾರ್ಧಂ ಅರ್ಧಾಕಾಶಂ ತಸ್ಮಿನ್ ಹಿ ಪರಂ ಬ್ರಹ್ಮ ಉಪಲಭ್ಯತೆ, ಅಲ್ಲಿಯೇ ಆ ಪರಬ್ರಹ್ಮನು ಲಭ್ಯ ಇದ್ದಾನೆ ಅಂತ ಇಲ್ಲಿ ಭಾಷೆಯಲ್ಲಿ ಹೇಳಿದ್ದರಿಂದಾಗಿ ಇದು ಮತ್ತು ಆವತ್ತು ನಾನು ಹೇಳಿದ ಆ ವಿಷಯವನ್ನು ನಿಮ್ಮ ಜ್ಞಾಪಕಕ್ಕೆ ತಂದಿದ್ದಾಯಿತು. ಭಾಗ್ಯ ಪುರುಷ ಸಾರಿ ತಸ್ಮಿನ್ ಅತಸ್ತಸ್ಮಿನ್ ಅತಃ ತಸ್ಮಿನ್ ಪರಮೇ ಪರಾರ್ಧಿ ಅರ್ಧಾಕಾಶಿ ಪ್ರವಿಷ್ಟೋ ಇತ್ಯರ್ಥ. ಆದ್ದರಿಂದ ಆ ಹೆಚ್ಚಿನ ಅರ್ಧ ಭಾಗದಲ್ಲಿ ಇವರು ಪ್ರವೇಶವಾದರು ಅಂತ ನಾವು ಇಲ್ಲಿ ಉಪನಿಷತ್ತಲ್ಲಿ ಹೇಳಿದ್ದನ್ನು ನಾವು ಗುರುತಿಸ್ತೀವಿ. ತೌಚ ಛಾಯಾ ತಪೌ ಇವ ಸಂಧಿ ನೋಡ್ಬೋದು. ತೌಚ ಛಾಯಾ ತಪೌ ಇವ ವಿಲಕ್ಷಣ ಸಂಸಾರಿತ್ವ ಅಸಂಸಾರಿತ್ವೇನ ಬ್ರಹ್ಮವಿದಃ ವದಂತಿ ಕಥಯಂತಿ. ಅದೇ ಆ ವಿಶಿಷ್ಟತೆಯನ್ನು ಛಾಯಾ ನೆರಳು ತಪ ಬಿಸಿಲು ನೆರಳು ಬಿಸಿಲು ಅಥವಾ ನೆರಳು ಬೆಳಕು ಅನ್ನುವ ಲಕ್ಷಣಗಳಿಂದ ಏನು ಹೇಳಲಾಗಿದೆಯೋ ಪ್ರವೇಶವಾದರೂ ಏನು ಹೇಳಲಾಗಿದೆಯೋ ಆ ಪ್ರವೇಶದ ವಿಚಾರದಲ್ಲಿ ಒಬ್ಬನು ಸಂಸಾರಿತ್ವ ಇನ್ನೊಬ್ಬನು ಅಸಂಸಾರ. ಒಬ್ಬನು ಪ್ರವೇಶ ಆಗಿದ್ದಾನೆ ಅವನು ಭೋಗಿಸ್ತಾ ಇದ್ದಾನೆ ಅವನು ಯಾರು ಸಂಸಾರಿತ್ವ. ಒಬ್ಬನಿಗೆ ಪ್ರವೇಶ ಆಗಿದ್ದಾನೆ ಅದು ಭೋಗಿಸ್ತಾ ಇಲ್ಲ ಸುಮ್ಮನೆ ಇದ್ದಾನೆ ಸಾಕ್ಷಿಯಾಗಿ ಅವನು ಯಾರು ಅಸಂಸಾರಿತ್ವೇನೆ ಬ್ರಹ್ಮವಿಧ ಆಗದಂತೆ ಕೃತ. ಆದ್ದರಿಂದ ಈ ಕೃತವಾಗಿ ಬ್ರಹ್ಮಜ್ಞಾನಿಗಳು ಹೇಳಿದ್ದಾರೆ ನ ಕೇವಲ ಅಕರ್ಮಿಣ ಏವ ವದಂತಿ ಪಂಚಾಗ್ನಯ ಗೃಹಸ್ಥಃ ಈಚ ಚಿನಾಚಿಕೇತಃ ತ್ರೀಹಿ ಕೃತ್ವಃ ನಾಚಿಕೇತಾಗ್ನಿಃ ಇಚ್ಛಿತಃ ಐಹಿ ತೇ ಚಿನಾಚಿಕೇತಃ. ನ ಕೇವಲ ಅಕರ್ಮಿಣ ಅಂದರೆ ಜ್ಞಾನಿಗಳು ಮಾತ್ರ ಈ ಮಾತನ್ನು ಹೇಳ್ತಾ ಇಲ್ಲ, ಗೃಹಸ್ಥರು ಈ ಮಾತನ್ನು ಹೇಳಿದ್ದಾರೆ. ಅವರಿಗೆ ಎಂತ ಕೊಟ್ಟಾರೆ ಕ್ವಾಲಿಫಿಕೇಶನ್ನು? ಪಂಚಾಗ್ನೇಯ ಪಂಚಾಗ್ನೇಯ ಅಂದರೆ ಗೃಹಸ್ಥನ ಧರ್ಮ. ಗೃಹಸ್ಥನ ಧರ್ಮ ಏನು? ಪ್ರತಿ ದಿವಸ ಪ್ರತಿನಿತ್ಯ ಐದು ಯಜ್ಞಗಳನ್ನು ಮಾಡುವುದು. ಪ್ರತಿಯೊಬ್ಬ ಗೃಹಸ್ಥನು ಕೂಡ ಐದು ಯಜ್ಞ ಮಾಡ್ತ. ಬ್ರಹ್ಮಚಾರಿ ಒಂದು ಗಾಯತ್ರಿ ಜಪ ಮಾಡಿಬಿಟ್ಟು ಮುಗಿತು, ಪ್ರಮೋಷನ್ ಆತ್ಮ ಮುಗಿಯೋದು. ಹೀಗಾಗಿ ಅವನ ಕರ್ಮಗಳು ಕೂಡ ಏನದು ಪ್ರಮೋಷ. ಈಗ ಅವನಿಗೆ ಎಷ್ಟು ಮಾಡಬೇಕೀಗ? ಐದು ಮಾಡಬೇಕು. ಹಾಂ, ಸುಮ್ಮನೆ ಬ್ರಹ್ಮಚಾರಿ ಆಗಿರ್ತಾನೆ, ಮಧ್ಯ ಮಾಡ್ಕೊಂಡು ಬರೀ ಸಂಧ್ಯಾವಂದನ ಮಾಡ್ಕೊಂಡು ಗಾಯತ್ರಿ ಪೂಜೆ ಮಾಡ್ಕೊಂಡು ವಿಭಾಗ ಆಗಿರ್ತ ಯಾವನು ಹೇಳ್ದಂಗೆ ಮಾಡ್ಕೊಳ್ತೀವಿ ಮಾಡ್ಕೊಂಡ್ರೆ ಐದು ಮಾಡಬೇಕು. ಆ ಐದು ಗೃಹಸ್ಥ ಪಂಚಾಗ್ನೇಯ ಗೃಹಸ್ಥ ಮತ್ತಿಷ್ಟೇ ಅಲ್ಲ ತ್ರಿನಾಚಿಕೇತ ತೇಅಪಿ ವದಂತಿ ಅವರು ಕೂಡ ಈ ಮಾತನ್ನು ಹೇಳಿದ್ದಾರೆ. ತ್ರಿನಾಚಿಕೇತ ಅವರು ಹೇಳಿದ್ದಾರೆ. ಯಾರು ತ್ರಿನಾಚಿಕೇತ ಅಂದರೆ ತ್ರೀಕೃತ್ವ ಮೂರು ಸಲ ಯಜ್ಞವನ್ನು ಮಾಡಿದವರು. ಮೂರು ಸಲ ಯಾವ ಯಜ್ಞ ಮಾಡಿದವರು? ನಾಚಿಕೇತ ಗಂಗಿ ತ್ರೀಕೃತ್ವ ಚಿತಃ ಯೈಹಿ ಯಾರಿಂದ ಮಾಡಲ್ಪಟ್ಟಿದೆಯೋ ಅವ್ರಿಗೇನು ತಿಂತಾರೆ ತ್ರಿನಾಚಿಕೇತ. ಹಾಗಾದ್ರೆ ಯಾರ್ಯಾರು ಹೇಳಿದೀಗ ಅಕರ್ಮಿಗಳು ಹೌದಾ? ಅಕರ್ಮಿಗಳಂದ್ರೆ ಯಾರು? ಆಲಸಿಗಳು ಅಂತ ಅರ್ಥನ. ಅಕರ್ಮಿಗಳಂದ್ರೆ ಯಾರು? ಜ್ಞಾನಿಗಳು, ಕರ್ತೃತ್ವ ರಹಿತರಾದವರು ಅಕರ್ಮಿಗಳು, ಜ್ಞಾನಿಗಳಾಯ್ತಾ. ಆಮೇಲೆ ಗೃಹಸ್ಥರು, ಗೃಹಸ್ಥರಿಂದ ಯಾವ ಶಬ್ದ ಹೇಳಿದ್ದಾರೆ? ಪಂಚಾಗ್ನೇಯ, ಅದಾಯ್ತು ಎರಡಾಯ್ತಾ. ಆಮೇಲೆ ಮೂರನೇದಾರು ಯಾರು? ತ್ರಿನಾಚಿಕೇತ, ಮೂರು ಸಲ ನಾಚಿಕೇತಾಗ್ನೇಯವರು. ಇವರೆಲ್ಲರೂ ಅಭಿಪ್ರಾಯ ಪಟ್ಟಿದ್ದಾರೆ ಬ್ರಹ್ಮನ ಸ್ಥಾನ ಯಾವುದು ಅಂತಂದರೆ ಹೃದಯಾಕಾಶದ ಅರ್ಧ ಭಾಗದಲ್ಲಿ ಬ್ರಹ್ಮ ಇದ್ದಾನೆ, ಅಲ್ಲಿ ಪ್ರವೇಶವಾಗಿದ್ದಾನೆ. ಎರಡು ರೀತಿಯಲ್ಲಿ ಪ್ರವೇಶವಾಗಿದ್ದಾನೆ, ಒಂದು ನೆರಳು ಒಂದು ಬಿಸಿಲು, ಆ ರೀತಿಯಲ್ಲಿ ಪ್ರವೇಶ ಆಗಿದ್ದಾನೆ. ಬಿಸಿಲಿನಲ್ಲಿ ಅವನು ಆನಂದಿಸ್ತಾ ಇರ್ತಾನೆ ಭೋಗವನ್ನು, ನೆರಳಲ್ಲಿ ಇವನು ಶಾಂತವಾಗಿ ಅದನ್ನು ವಿಕ್ಲೇಸ್ ಮಾಡ್ತಾ ಇದ್ದಾನೆ. ಹೌದಾ? ಅಕ್ಷರಂ ಬ್ರಹ್ಮ ಯತ್ ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತ ದುಂಶಕೇ ಮಹಿ. ಇಂತಹ ಈ ಸೂಕ್ಷ್ಮವಾದ ಪರಬ್ರಹ್ಮ ತತ್ವವನ್ನು ನಾವು ಹೇಗೆ ತಾನೇ ತಿಳಿಯಲು ಜ್ಞಾನವನ್ನು ಪಡೆಯಲು ಸಾಧ್ಯ, ನಾವು ಏನು ಮಾಡಿದರೆ ಅದಕ್ಕೆ ಅಧಿಕಾರಿಗಳಾಗ್ತೀವಿ ಅನ್ನೋ ಪ್ರಶ್ನೆ, ಅದನ್ನು ಇಲ್ಲಿ ನಾವು ಕಾಣ್ತೀವಿ. ಒಂದು ಆರಂಭಿಸಿ ನೋಡಿ. ಶಾಂತಿ ಶಾಂತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.